ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ 6:58 ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೋಕೋ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ದೇವರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ ಕೋಕೋ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ದೇವರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಕೋ ಬೇಸಾಯದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ತೋಟಗಾರಿಕಾ ಸಹ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ದೇವರಾಜ್ ಅವರು. ನಮಸ್ಕಾರ ಡಾಕ್ಟರ್ ದೇವರಾಜ್ ಅವರೇ. ನಮಸ್ಕಾರ. ಮೊದಲಿಗೆ ದೇವರಾಜ್ ಅವರೇ, ಕೋಕೋ ಪ್ರಾಮುಖ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಈಗ ಕೋಕೋ ಒಂದು ನೆರಳಿನಲ್ಲಿ ಬರತಕ್ಕಂಥ ಬೆಳೆ. ಈಗ ನೀವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅಡಕೆ ಬೆಳೆ ವಿಸ್ತರಣೆ ಜಾಸ್ತಿ, ಯಾವ ಮಟ್ಟದಲ್ಲಿ ಜಾಸ್ತಿ ಆಗ್ತಿದೆ ಅಂತೇಳಿ. ಈ ಒಂದು ಅಡಕೆಯನ್ನು ನಾವು ಬೆಳೆದಾಗ ಅಂತರ ಜಾಸ್ತಿ ಕೊಟ್ಟಿರ್ತೀವಿ. ಈ ಅಂತರ ಸುಮಾರು ಈಗ ರೈತರಿಗೆ ಯಾವುದೇ ಒಂದು ಆದಾಯವನ್ನು ತಂದು ಕೊಡ್ತಾ ಇರೋದಿಲ್ಲ. ಯಾಕಂದರೆ ನೀವು ಅಡಕೆ ಬೆಳೆ ಬೆಳೆದು ನಿಮಗೆ ಫಸಲು ಕೊಡಬೇಕಾದ್ರೆ 6-7 ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂತರದ ಬಿತ್ತಕ್ಕಂಥ ಜಾಗದಿಂದ ಯಾವುದೇ ಆದಾಯವನ್ನು ಅವರು ನಿರೀಕ್ಷಣೆ ಮಾಡೋಕ್ಕಾಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಅಡಕೆ ಆಗ್ಬೋದು ಅಥವಾ ತೆಂಗಿನ ಮರಗಳಾಗ್ಬೋದು, ಈ ಒಂದು ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಈ ನೆರಳನ್ನು ಬಯಸ್ತಕ್ಕಂಥ ಈ ಕೋಕೋ ಬೆಳೆಯನ್ನು ನಾವು ಬೆಳೆದು ರೈತರಿಗೆ ಭಾಳ ಒಂದು ಲಾಭದಾಯಕ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಚಾಕ್ಲೇಟ್ ತಿನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಗಮನಿಸಿದಾಗ ಪ್ರತಿ ವರ್ಷ 15-20 ಪ್ರತಿಶತ ಜನಗಳು ಚಾಕ್ಲೇಟ್ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ, ಇದರ ಬೇಡಿಕೆ ಕೂಡ ಹಾಗೇ ಇದೆ. ಈಗ ನಾವು ಭಾರತ ದೇಶದಲ್ಲಿ ಸುಮಾರು 30,000 ಟನ್ಗಳಷ್ಟು ಬೇಡಿಕೆ ಇದೆ ಭಾರತ ದೇಶಕ್ಕೆ ಕೋಕೋ ಬೀನ್ಸು, ಒಣಗಿದ ಬೀಜಗಳು ಬೀಜಗಳಿಗೆ. ಬಟ್ ನಮ್ಮಲ್ಲಿ ಉತ್ಪಾದನೆ ಆಗ್ತಿರೋದು ಸುಮಾರು 26,000-28,000 ಟನ್ಗಳಷ್ಟೇ. ಓಹೋ, ಇನ್ನೂ ಬೇಡಿಕೆ ಇದೆ. ಇನ್ನೇನು ಉಳಿದಂತ ಇದನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋತಾ ಇದ್ದೀವಿ. ಇದನ್ನ ಪ್ರಮುಖವಾಗಿ ಫಿಲಿಪೈನ್ಸ್ ಆಗ್ಬೋದು, ಘಾನಾ ಆಗ್ಬೋದು, ಬ್ರೆಜಿಲ್, ಈ ದೇಶಗಳಲ್ಲಿ ಇದನ್ನ ಪ್ರಮುಖವಾಗಿ ಈ ಒಂದು ಬೆಳೆಯನ್ನ ಬೆಳೀತಾರೆ. ಈ ಒಂದು ಬೆಳೆ ಕಾಫಿ ಮತ್ತೆ ಟೀ ಬಿಟ್ಟರೆ ಮೂರನೇ ಅತ್ಯಂತ ಜನಪ್ರಿಯವಾದಂತ ಒಂದು ಪೇಯ. ಇದರಲ್ಲಿ 37% ಕೊಬ್ಬಿನಂಶ ಇರ್ತದೆ. ಇದೊಂದು ಉತ್ತಮವಾದಂಥ ಬೆಳವಣಿಗೆ. ಹಾಗೂ 7% ಪ್ರೋಟೀನ್ ಇರುತ್ತೆ. ಆದ್ದರಿಂದ ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರಮುಖವಾದಂಥ ಒಂದು ಆಹಾರ. ಇದನ್ನು ಪ್ರಮುಖವಾಗಿ ಈ ಒಂದು ಕೋಕೋ ಒಣಬೀಜದಿಂದ ಕೋಕೋಯನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇದನ್ನು ಚಾಕ್ಲೇಟ್ ತಯಾರಿಕೆಯಲ್ಲಿ, ಕೇಕ್ಗಳನ್ನ ತಯಾರು ಮಾಡೋದಕ್ಕೆ, ಐಸ್ ಕ್ರೀಮ್ಗಳ ಉತ್ಪಾದನೆ ಮಾಡೋದಕ್ಕೆ, ಬಿಸ್ಕೆಟ್ನ ಮಾಡೋದಕ್ಕೆ, ಹಾಗೂ ಹಲವಾರು ಸಿಹಿ ತಿಂಡಿಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಹಾಗೂ ಉತ್ಪಾದನೆ ಮಾಡೋಕ್ಕೆ ಈ ಕೋಕೋವನ್ನು ಬಳಸ್ತಾ ಇದ್ದೀವಿ. ಇನ್ನು ಈ ಕೋಕೋ ಬೆಳೆಯೋದಕ್ಕೆ ಮಣ್ಣು ಹೇಗಿರಬೇಕಾಗತ್ತೆ, ಹವಾಗುಣ ಹೇಗಿರಬೇಕಾಗತ್ತೆ? ಈ ಒಂದು ಕೋಕೋ ಬೆಳೆಯನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದಾಗಿದ್ದರೂ ಸಹ ಹೆಚ್ಚು ಸಾವಯವಯುಕ್ತ ಕಾಡು ಮಣ್ಣು ಕೋಕೋ ಬೆಳೆಗೆ ಸೂಕ್ತವಾದಂಥ ಮಣ್ಣು. ಈ ಮಣ್ಣು ಯಾವ ರೀತಿ ಇರಬೇಕಪ್ಪ ಅಂದರೆ ಉತ್ತಮವಾಗಿ ಆಳವಾಗಿರಬೇಕು, ನೀರು ಬಸಿದು ಹೋಗ್ತಾ ಇರಬೇಕು. ನೀರು ಬಸಿದು ಹೋಗುವಂಥ ಜೇಡಿ ಗೋಡು ಮಣ್ಣಾಗ್ಬೋದು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣು ಈ ಕೋಕೋ ಬೆಳೆಯನ್ನು ಬೆಳೆಯಲು ಸೂಕ್ತವಾದಂಥ ಮಣ್ಣು. ಈ ಒಂದು ಬೆಳೆ ಹೆಚ್ಚಿನ ತೇವಾಂಶ ಮತ್ತು ನೆರಳನ್ನು ಬೇಯಿಸುತ್ತೆ. ಆದ್ದರಿಂದ ಈ ಒಂದು ಬೆಳೆಯನ್ನು ನಾವು ಅಂತರ ಬೆಳೆಯಾಗಿ ಅಡಕೆ ಮತ್ತು ತೆಂಗಿನ ಬೆಳೆಗಳಲ್ಲಿ ನಾವು ಬೆಳೆಯೋದಕ್ಕೆ ಶಿಫಾರಸು ಮಾಡ್ತೇವೆ. ಇನ್ನು ಈ ಕೋಕೋವನ್ನು ನಾಟಿ ಮಾಡ್ಕೊಳ್ಳೋದಕ್ಕೆ ಯಾವ ಕಾಲ ಸೂಕ್ತ ಅಂತಿದೆ? ನಾವು ಹವಾಗುಣವನ್ನು ನೋಡಿಕೊಂಡು ಒಂದು ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಎಲ್ಲ ಗಿಡಗಳನ್ನು ಮಾಡೋ ಥರ ಇದನ್ನು ಸಹ ಜೂನ್ ಜುಲೈ ತಿಂಗಳುಗಳಲ್ಲಿ ನಾಟಿ ಮಾಡೋದು ಸೂಕ್ತ. ಈ ಒಂದು ಬೆಳೆ ಬೆಳೀಬೇಕಾದ್ರೆ ಪ್ರಮುಖವಾಗಿ ಹಲವಾರು ಹವಾಗುಣಗಳ ಇದ್ರ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಸುಮಾರು 1,000-1,600 mm ಮಳೆ ಈ ಒಂದು ಬೆಳೆಗೆ ಅವಶ್ಯಕತೆ. ಇದು ಸಮನಾಗಿ ಹಂಚಿಕೆ ಆಗಿರಬೇಕು. ಮತ್ತು ಉಷ್ಣಾಂಶ 10°C ಇಂದ ಸುಮಾರು 30°C ವರೆಗೆ ಇರುವುದು ತುಂಬ ಉತ್ತಮ. ಈ ಉಷ್ಣಾಂಶ ಏನಾದ್ರು 30°C ಗಿಂತ ಜಾಸ್ತಿ ಆದರೆ ಈ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತು ಈ ಒಂದು ಬೆಳೆಯನ್ನು ಬೆಳೆಯಲು ನಾವು ಸಮುದ್ರ ಮಟ್ಟದಿಂದ 1,000 meter ಎತ್ತರದ ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಅಧಿಕ ಇಳುವರಿಯನ್ನು ಪಡೆಯಬಹುದು ಮತ್ತು ಬೆಳೆ ಸಹ ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಈ ಬೆಳೆಗೆ ಭಾಗಶಃ ನೆರಳು ಅವಶ್ಯಕವಾಗಿರುವುದರಿಂದ ಸಾಮಾನ್ಯವಾಗಿ ನಾವು ಕೋಕೋ ಬೆಳೆಯನ್ನು ಕರಾವಳಿ ಮತ್ತು ಘಟ್ಟ ಪ್ರದೇಶಗಳ ತೆಂಗು ಮತ್ತು ಅಡಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಈ ಕೋಕೋ ಬೆಳೆಯಲ್ಲಿರುವಂಥ ವಿಧಗಳು ಯಾವ್ಯಾವು, ಸುಧಾರಿತ ತಳಿಗಳು ಯಾವ್ಯಾವು ಅಂತ ಪರಿಚಯ ಮಾಡಿಕೊಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿದೆ ತಳಿಗಳಲ್ಲಿ. ಮೊದಲನೇದು ಫಾರೆಸ್ಟಿರೋ ಅಂತೀವಿ. ಈ ಫಾರೆಸ್ಟಿರೋ ಈ ತಳಿ ದಕ್ಷಿಣ ಭಾರತದ ಹವಾಗುಣಕ್ಕೆ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥ ಮತ್ತು ಅಧಿಕ ಇಳುವರಿಯನ್ನು ಕೊಡಬಲ್ಲಂಥ ವಿಧ. ಇದರಲ್ಲಿ ಕಾಯಿಗಳು ನುಣುಪಾಗಿದ್ದು ಗಟ್ಟಿಯಾದ ಕವಚವನ್ನು ಹೊಂದಿರ್ತವೆ. ಎಳೆಯ ಕಾಯಿಗಳು ಅಂದರೆ ನಿಮಗೆ ಕಟಾವು ಮಾಡೋಕ್ಕೂ ಮೊದಲೇ, ಹಣ್ಣಾಗೋಕ್ಕೂ ಮೊದಲೇ ಅವು ಹಸಿರು ಬಣ್ಣದಿಂದ ಕೂಡಿರ್ತವೆ. ಹಣ್ಣಾದ ಮೇಲೆ ಈ ವಿಧದ ಹಣ್ಣುಗಳು ಕಾಯಿಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತವೆ ಹಣ್ಣಾದ ಮೇಲೆ. ಮತ್ತು ಬೀಜಗಳು ಚಪ್ಪಟೆ ಆಕಾರದಲ್ಲಿರ್ತವೆ, ನೇರಳೆ ಬಣ್ಣದಿಂದ ಕೂಡಿದ್ದು. ತಾಜಾ ಬೀಜಗಳು 6 ದಿನಗಳ ಫರ್ಮೆಂಟೇಷನ್ ಅಥವಾ ಉದುಗಿಸುವುದು ನಂತರ ಅವು ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ತವೆ. ಇದು ಫರ್ಮೆಂಟೇಷನ್ ಅಂದ್ರೇನು ಅಂದರೆ ನಾವು ಬೀಜಗಳನ್ನು ಕಾಯಿಯಿಂದ ಬೇರ್ಪಡಿಸಿದ ಮೇಲೆ ಅದನ್ನು ಫರ್ಮೆಂಟೇಷನ್ಗೆ ಇಡಬೇಕಾಗುತ್ತೆ. ನೀವು 6 ದಿನ ಫರ್ಮೆಂಟೇಷನ್ ಇಟ್ಟ ನಂತರ ಮಾತ್ರ ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ ಬರೋಕ್ಕೆ ಶುರು ಆಗುತ್ತೆ ಮತ್ತು ಚಾಕ್ಲೇಟ್ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಇದು ಒಂದು ಪ್ರಮುಖವಾದಂಥ ಅಂಶ. ಇನ್ನು ಇನ್ನೊಂದು ವಿಧ ತಗೊಂಡ್ರೆ ಅದು ಕ್ರಯಲ್ಲೋ ಅಂತೇಳಿ. ಈ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿರ್ತವೆ, ಸಪೂರವಾದ ಒಂದು ಕವಚ ಇರ್ತದೆ, ಮತ್ತು ಒರಟಾದ ಮೇಲ್ಮೈಯನ್ನು ಹೊಂದಿದೆ. ಆ ಬೀಜಗಳು ಯಾವಾಗಲೂ ಬಿಳಿ ಅಥವಾ ನೇರಳೆ ಬಣ್ಣದ ದೊಡ್ಡ ಗಾತ್ರದ ಬೀಜಗಳಿರ್ತವೆ. ಇದು 3 ದಿವಸಗಳ ಫರ್ಮೆಂಟೇಷನ್ ಅಥವಾ ಒದಗಿಸಿಕೆಯಿಂದ ಚಾಕ್ಲೇಟ್ ಬಣ್ಣಕ್ಕೆ ಇವು ಟರ್ನ್ ಆಗ್ತವೆ. ನೀವು ಪ್ರಪಂಚದಲ್ಲಿ ಯಾವುದೇ ಭಾಗ ನೋಡಿದ್ರೂ ಸಹ ಹೆಚ್ಚಾಗಿ ಈ ಫಾರೆಸ್ಟ್ ಇರೋ ತಳಿಯನ್ನು ಬಳಸಿರ್ತಾರೆ. ಯಾಕೆ ಅಂತ ಇದು ಅಧಿಕ ಇಳುವರಿ ಕೊಡೋದ್ರ ಜೊತೆಗೆ ಕೆಲವು ರೋಗ ಮತ್ತು ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಅದರಿಂದ ಇದೊಂಥ ಪ್ರಮುಖವಾದಂಥ ವಿಧ. ಕೋಕೋನಲ್ಲಿ ಬೆಳವಣಿಗೆಗೆ ಅಥವಾ ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲಾದವರು ಹಲವು ತಳಿಗಳನ್ನು ಶಿಫಾರಸು ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ VTLCC 1 ಅಂದರೆ ವಿಟಲ ಕೋಕೋ ಕ್ಲೋನ್ 1 ಅಂತೇಳಿ, ಇನ್ನೊಂದು VTLCC 2 ಅಂದರೆ ಅದು ವಿಟಲ ಕೋಕೋ ಕ್ಲೋನ್ 2, ಮತ್ತು VTLCS 1 ಅಂದರೆ ವಿಟಲ ಕೋಕೋ ಸೆಲೆಕ್ಷನ್ 1 ಅಂತ, ಈ ಮೂರು ಇಂಪ್ರೂವ್ಡ್ ತಳಿಗಳನ್ನು ರಿಲೀಸ್ ಮಾಡಿದ್ದಾರೆ ಬೆಳವಣಿಗೆಗೆ. ಅದರ ಜೊತೆಗೆ ಸುಮಾರು 5 ಸಂಕರಣ ತಳಿಗಳನ್ನು ಸಹ ಇವರು ಬಿಡುಗಡೆ ಮಾಡಿದ್ದಾರೆ. ಅದು VTLCH 1, VTLCH 2, VTLCH ಅಂದರೆ ವಿಟಲ ಕೋಕೋ ಹೈಬ್ರಿಡ್ 1, 2, VTLCH 3, VTLCH 4, ಮತ್ತು VTLCH 5. ಇವತ್ತು 5 ಹೈಬ್ರಿಡ್ ಸಂಕರಣ ತಳಿಗಳನ್ನ ಅಥವಾ ಹೈಬ್ರಿಡ್ ಅಥವಾ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಒಂದನ್ನು ಇಲ್ಲಿ ಗಮನಿಸಬೇಕು, ನೀವು ಈ ಒಂದು ಕೋಕೋ ಬೆಳೆಯನ್ನು ಬೆಳೆಯಬೇಕಾದ್ರೆ ಈ ಸಂಕರಣ ತಳಿಗಳನ್ನು ಮಿಶ್ರ ಮಾಡಿ, ಈಗ ಒಂದು 3 ಅಥವಾ 4 ತಳಿಗಳನ್ನು ಮಿಶ್ರ ಮಾಡಿ ಬೆಳೆಯೋದ್ರಿಂದ ಪರಾಗಸ್ಪರ್ಶ ಚೆನ್ನಾಗಾಗಿ ನಾವು ಅಧಿಕ ಇಳುವರಿಯನ್ನು ಪಡೆಯಬಹುದು. ಇದು ರೈತರು ಒಂದು ಗಮನವನ್ನು ಹರಿಸಬೇಕಾಗುತ್ತೆ. ಇವು ಮುಖ್ಯವಾಗಿ ಸುಧಾರಿತ ತಳಿಗಳು. ಇನ್ನು ಬೇಸಾಯ ಮಾಡೋದಕ್ಕೆ ಸಸಿಗಳು ಎಷ್ಟು ಬೇಕಾಗ್ತವೆ, ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗುತ್ತೆ? ಇನ್ನು ಸಸಿಗಳ ವಿಚಾರಕ್ಕೆ ಬಂದರೆ ಸಾಲಿಂದ ಸಾಲಿಗೆ 3 ಮೀಟ್ರು ಅಥವಾ ಗಿಡದಿಂದ ಗಿಡಕ್ಕೆ 3 ಮೀಟ್ರ್ ಕೊಟ್ಟರೆ ನಾವು ಒಂದು ಹೆಕ್ಟರ್ಗೆ, ಈಗ ಯಾವುದೋ ಒಂದು ನೆರಳಿರತಕ್ಕಂಥ ಪ್ರದೇಶ ಸಿಕ್ಕಿದ್ರೆ ನೀವು ಅದರಲ್ಲಿ 1100 ಗಿಡಗಳನ್ನ ನಾವು ನೆಡಬಹುದು. ಅಥವಾ ಅಡಕೆ ತೋಟ ಆದರೆ 2.7 ಮೀಟರ್ ಅಂತರ ಕೊಟ್ಕೊಂಡು ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ 5.4 ಮೀಟರ್ ಮೇಂಟೈನ್ ಮಾಡಿಕೊಂಡ್ರೆ 685 ಗಿಡಗಳನ್ನ ನಾವು ಕೂರಿಸ್ಬೋದು. ಇದು ಅಡಕೆ ಗಿಡಕ್ಕೆ ಸೂಕ್ತವಾದಂಥ ಒಂದು ಅಂತರ. ಇನ್ನು ತೆಂಗಿನ ತೋಟದಲ್ಲಿ 2.7 ಮೀಟರ್ ಮತ್ತು 2.7 ಮೀಟರ್ ಅಂದರೆ 9 ಅಡಿ 9 ಅಡಿ ನೀವು ಅಂತರ ಕೊಟ್ಟು ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಅಂತರ ಕೊಟ್ಟರೆ ಸುಮಾರು 1370 ಗಿಡಗಳನ್ನ ನಾವು ಕೂರಿಸ್ಬೋದು. ತೆಂಗಿನ ತೋಟದಲ್ಲಿ ಇನ್ನೂ ಕಡಿಮೆ ಸ್ಪೇಸಿಂಗ್ ಅಂದರೆ 2.5 ಮೀಟರ್ ಗಿಡದಿಂದ ಗಿಡಕ್ಕೆ, 2.5 ಮೀಟರ್ ಸಾಲಿನಿಂದ ಸಾಲಕ್ಕೆ ಕೊಟ್ಟಾಗ ಸುಮಾರು 1600 ಗಿಡಗಳನ್ನ ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾಟಿ ಮಾಡ್ಬೋದು. ಈ 2.5 ಮೀಟರು ಮತ್ತು 2.5 ಮೀಟರ್ ಅಂತರ ಇದನ್ನು ಮಾಡಬೇಕಾದ್ರೆ ತೆಂಗಿನ ಮರದ ಅಂತರ 8 ಮೀಟರ್ಗಿಂತ ಜಾಸ್ತಿ ಇರಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ 1600 ಗಿಡಗಳನ್ನ ನಾವು ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾಟಿ ಮಾಡ್ಬೋದು. ಇನ್ನು ನಾಟಿ ಮಾಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಅತ್ಯಂತ ಪ್ರಮುಖವಾದಂಥ ಅಂಶ. ಅದು ಪ್ರತಿ ಗಿಡಕ್ಕೆ ಸುಮಾರು 75 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳ ವಿಚಾರಕ್ಕೆ ಬಂದರೆ ಮೊದಲನೇ ವರ್ಷ ಪ್ರತಿ ಗಿಡಕ್ಕೆ ನಾವು 25 ಗ್ರಾಂ ಸಾರಜನಕ, 10 ಗ್ರಾಂ ರಂಜಕ ಹಾಗೂ 30 ಗ್ರಾಂ ಪೊಟಾಷನ್ನು ಕೊಡಬೇಕಾಗತ್ತೆ. ಇನ್ನು 2ನೇ ವರ್ಷದ ಗಿಡಗಳಿಗೆ 2 ವರ್ಷಗಳ ನಂತರ ಸುಮಾರು 50 ಗ್ರಾಂ ಸಾರಜನಕ, 20 ಗ್ರಾಂ ರಂಜಕ ಹಾಗೂ 70 ಗ್ರಾಂ ಪೊಟಾಷನ್ನು ನಾವು ಒದಗಿಸ್ಬೇಕು. ಇನ್ನು 3ನೇ ವರ್ಷದ ಗಿಡಗಳಾದರೆ ಸುಮಾರು 25 ಗ್ರಾಂ ಸಾರಜನಕ, 30 ಗ್ರಾಂ ರಂಜಕ ಹಾಗೂ 105 ಗ್ರಾಂ ಪೊಟಾಷನ್ನು ನಾವು ಕೊಡಬೇಕಾಗತ್ತೆ. 4 ವರ್ಷ ಮತ್ತು 4 ವರ್ಷಗಳ ನಂತರ ಪ್ರತಿ ಗಿಡಕ್ಕೆ ನಾವು ಸುಮಾರು 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಹಾಗೂ 140 ಗ್ರಾಂ ಪೊಟಾಷನ್ನು ಕೊಡಬೇಕಾಗತ್ತೆ. ಈ ಒಂದು ಗೊಬ್ಬರವನ್ನು ಮಳೆಗಾಲದಲ್ಲಿ ಅಥವಾ 2 ಸ್ಪ್ಲಿಟ್ಗಳಲ್ಲಿ ಅಂದರೆ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಗಿಡ ಕೊಡಬಹುದು. ಅಂದರೆ 2 ಭಾಗ ಮಾಡಿ ಕೂಡ ಕೊಡಬಹುದು. ಅಂದರೆ ಪೋಷಕಾಂಶಗಳ ಸದುಪಯೋಗ ಆಗುತ್ತೆ. ಇನ್ನು ಈ ಕೋಕೋದಲ್ಲಿ ನಾವು ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೋದು ಅಂತೀರಿ? ಈಗ ಈ ಸಸ್ಯಾಭಿವೃದ್ಧಿಯನ್ನು ಪ್ರಮುಖವಾಗಿ ಕೋಕೋದಲ್ಲಿ ಸಸಿಗಳು, ಬೀಜಗಳನ್ನು ನಾಟಿ ಮಾಡಿ ಸಸಿಗಳನ್ನು ಉತ್ಪಾದನೆ ಮಾಡಿಕೊಂಡು ಅದನ್ನು ಸಹ ನಾಟಿ ಮಾಡ್ಬೋದು. ಅಥವಾ ಕಸಿ ಕಟ್ಟೋದ್ರಿಂದ ಗಿಡಗಳನ್ನು ಸಹ ನಾವು ನಾಟಿಗೆ ಉಪಯೋಗಿಸ್ಬೋದು. ನೀವು ಬೀಜಗಳಿಂದ ಸಸಿಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಕೆಲವು ವಿಶೇಷ ಗುಣಗಳನ್ನು ನಾವು ಗಮನಿಸಬೇಕಾಗುತ್ತೆ. ತಾಯಿ ಮರ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಈ ವಿಶೇಷ ಗುಣಗಳನ್ನ ಇರತಕ್ಕಂಥ ತಾಯಿ ಮರಗಳನ್ನು ಆಯ್ಕೆ ಮಾಡೋದು ತುಂಬ ಮುಖ್ಯ. ಇದರಲ್ಲಿ ಪ್ರಮುಖವಾಗಿ ಮಧ್ಯಮದಿಂದ ದೊಡ್ಡ ಗಾತ್ರದ ಅಂದರೆ ಸುಮಾರು 300-350 ಗ್ರಾಂ ತೂಕ ಇರುವ, ನುಣುಪಾದ ಮೇಲ್ಮೈ ಇರುವ, ಸುಮಾರು 70-100 ಕಾಯಿಗಳನ್ನು ಕೊಡುವ, ಫಾರೆಸ್ಟ್ ಇರುವ ವಿಧದ ಗಿಡಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಅದರಿಂದ ಉತ್ಪಾದನೆ ಆದಂಥ ಸಸಿಗಳು ಇಳುವರಿನ ಚೆನ್ನಾಗಿ ಕೊಡ್ತವೆ. ಇನ್ನು ಸರಾಸರಿ 35 ಬೀಜಗಳಿಗಿಂತ ಅಧಿಕ ಬೀಜಗಳನ್ನು ಹೊಂದಿದ ಕಾಯಿಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು. ನೀವು ಪ್ರತಿ ಬಾಯಲ್ಲಿ 35 ಬೀಜಗಳಿದ್ರೆ ತುಂಬ ಒಳ್ಳೆಯದು. ಹಾಗೂ ಒಣ ಬೀಜದ ತೂಕ 1 ಗ್ರಾಮ್ಗಿಂತ ಅಧಿಕ ಇರಬೇಕು. ಒಂದು ಒಣ ಬೀಜವನ್ನು ನೋಡಿದ್ರೆ ಅದು 1 ಗ್ರಾಮ್ಗಿಂತ ಅಧಿಕ ಇದ್ರೆ ತುಂಬ ಒಳ್ಳೆಯದು. ಸಾಮಾನ್ಯವಾಗಿ 12 ಕಾಯಿಗಳಿಂದ 1 ಕೆಜಿ ಬೀಜ ಸಿಗುವಂತಿರಬೇಕು. ಓ, ಅದೊಂದು ಅಂಶ ಇದೊಂದು ಪ್ರಮುಖವಾದಂಥ ಅಂಶ. ಮತ್ತು ಕಾಯಿ ತೊಗಟೆ ಏನಿರುತ್ತಲ್ಲ ಅದು ತೆಳುವಾಗಿರ್ಬೇಕು. ಅದು 1 ಸೆಂಟಿಮೀಟರ್ ಇದ್ರೆ ತುಂಬಾ ಒಳ್ಳೇದು. ಈ ಒಂದು ಗುಣಗಳನ್ನ ನೋಡಿಕೊಂಡು ನಾವು ತಾಯಿಗಳು ಮತ್ತೆ ಕಾಯಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಆಯ್ಕೆ ಮಾಡಿದ ತಾಯಿ ಮರಗಳಿಂದ ಕಾಯಿಗಳನ್ನ ನಾವು ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳುಗಳು ನಡುವೆ ಕೊಯ್ಲು ಮಾಡಬೇಕು. ಬೀಜಗಳ ಮೊಳೆಯೋಕೆ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಕೊಯ್ಲು ಮಾಡಿದ 2 ವಾರದ ಒಳಗಡೆನೆ ನಾವು ಬಿತ್ತನೆ ಮಾಡಬೇಕು. ಇಟ್ಕೊಂಡ್ಬಾರ್ದು. ಈ ಸಸಿ ಮಡಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಾದ್ರೆ, ಈಗ ನಾವು ಸಸಿಗಳನ್ನ ಬೀಜಗಳಿಂದ ಉತ್ಪಾದನೆ ಮಾಡ್ಬೇಕಾದ್ರೆ ಸಸಿಗಳನ್ನ ನೀವು ಯಾವ ರೀತಿ ಆರೋಗ್ಯವಾಗಿ ಬೆಳೆಸ್ತೀರಿ ಅದ್ರ ಮೇಲೆ ಮುಂದಿನ ಇಳುವರಿ ಮತ್ತೆ ಅದರ ಬೆಳವಣಿಗೆ ನಿರ್ಧಾರ ಆಗುತ್ತೆ. ಆದ್ರಿಂದ ಇದು ಒಂದು ಪ್ರಮುಖವಾದಂತ ಅಂಶ. ಇಲ್ಲಿ ಸಸಿ ಮಡಿ ಮಾಡ್ಬೇಕಾದ್ರೆ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಉದ್ದ ಹಾಗೂ 90 ಸೆಂಟಿಮೀಟರ್ ಆಗಲ್ಲ, 15 ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನು ನಾವು ಸಿದ್ಧಪಡಿಸ್ಕೋಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಇದನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ 7.5 ಸೆಂಟಿಮೀಟರ್ ಸಾಲುಗಳನ್ನೇ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ 7.5 ಸೆಂಟಿಮೀಟರ್ ಒಂದರಂತೆ ನಾವು ಬೀಜಗಳನ್ನು ಬಿತ್ತನೆ ಮಾಡಬೇಕು. ಅಂದ್ರೆ ಸಾಲಿನಿಂದ ಸಾಲಿಗೂ 7.5 ಸೆಂಟಿಮೀಟರ್, ಬೀಜದಿಂದ ಬೀಜಕ್ಕೂ 7.5 ಸೆಂಟಿಮೀಟರ್. ಈ ತರ ಕೋಕೋ ಬೀಜದಲ್ಲಿ ನೋಡಿದ್ರೆ ಒಂಥರ ಲೋಳೆ ತಾಕ ಇದನ್ನ ವ್ಯವಸ್ಥೆ ಇರ್ತದೆ. ಈ ಬೀಜದ ಮೇಲಿನ ಲೋಳೆ ಪದಾರ್ಥವನ್ನ ತೆಗೆಯಲು ಬಿತ್ತನೆಗೆ ಮೊದಲು ನಾವು ಬೀಜಗಳನ್ನ ಒಣ ಮಣ್ಣಿನಿಂದ ಉಜ್ಜಬೇಕು. ಈ ತರ ಉಜ್ಜೋದ್ರಿಂದ ಆ ಮೇಲ್ಮೈಲಿರ್ತಕ್ಕಂಥ ಲೋಳೆ ಪದಾರ್ಥ ಹೋಗುತ್ತೆ. ಆನಂತರ ಬಿತ್ತನೆ ಮಾಡುವಾಗ ತೊಟ್ಟಿನ ಭಾಗ ಏನಿರ್ತದೆ ಬೀಜದಲ್ಲಿ ಅದು ಮೇಲ್ಮುಖವಾಗಿ ಬರ್ತಕ್ಕಂತೆ ನಾವು ಬಿತ್ತನೆಯನ್ನ ಮಾಡಬೇಕು. ಇಷ್ಟು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಸಸಿಗಳು 2 ವಾರ ಬೆಳೆಗಣವಣಿಗೆ ಹೊಂದಿದ ನಂತರ ಅವುಗಳನ್ನ ಸುಮಾರು 150 ಗೇಜ್ ಅಂದ್ರೆ 18x10 ಸೆಂಟಿಮೀಟರ್ ಅಳತೆಯ ಕಪ್ಪು ಪಾಲಿಥಿನ್ ಚೀಲಗಳಲ್ಲಿ ನಾವು ಬೆಳೆಸ್ಕೋಬೇಕಾಗುತ್ತೆ. ಈ ಪಾಲಿಥಿನ್ ಚೀಲಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಸಮ ಪ್ರಮಾಣದಲ್ಲಿ ತುಂಬಿ ಆ ಒಂದು ಮೊಳಕೆ ಹೊಡೆದಂಥ ಬೀಜಗಳನ್ನು ನಾವು ಈ ಪಾಲಿಥಿನ್ ಕವರ್ಗಳಿಗೆ ವರ್ಗಾಯಿಸಬೇಕು. ಈ ಪಾಲಿಥಿನ್ ಚೀಲಗಳು ಬಿತ್ತನೆ ಆದಮೇಲೆ ಇದನ್ನು 90% ನೆರಳಿರುವಂಥ ಪ್ರದೇಶಗಳಲ್ಲಿ ನಾವು ಈ ಕವರ್ಗಳನ್ನು ಜೋಡಿಸ್ಬೇಕಾಗುತ್ತೆ. ಜೋಡಿಸಿದ ಮೇಲೆ ಪ್ರತಿದಿನ ನಾವು ಅವಕ್ಕೆ ನೀರು ಕೊಟ್ಟು ಬೇರುಗಳು ಉತ್ತಮ ರೀತಿಯಲ್ಲಿ ಬೆಳಗುವಂದಿರುತ್ತೆ ಗಮನ ಹರಿಸಬೇಕು. ಇದಾದ ನಂತರ ಹಂತ ಹಂತವಾಗಿ 50% ನೆರಳಿಗೆ ನಾವು ಅದನ್ನು ಶಿಫ್ಟ್ ಮಾಡಬೇಕು. ಈಗ ಮಾಡೋದ್ರಿಂದ ಸಸಿಗಳು ಗಡಸುತನವನ್ನು ಪಡೆಯುತ್ತವೆ. ಹಾಗಾಗಿ ನೀವು ಅದನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡೋದ್ರಿಂದ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ. ಅಂದರೆ ನಾವು ಎಷ್ಟು ವಯಸ್ಸಿನ ಸಸಿಗಳನ್ನು ನಾಟಿ ಮಾಡ್ಕೋಬೇಕಾಗುತ್ತೆ? ಇನ್ನು ನಾಟಿ ವಿಚಾರಕ್ಕೆ ಬಂದರೆ ಕೋಕೋ ಮೂಲತಃ ನೆರಳನ್ನು ಬಯಸೋ ಗಿಡ, ನಾನು ಮೊದಲೇ ಹೇಳಿದೆ. ಹೌದೌದು. ಆದ್ದರಿಂದ ಇದನ್ನು 2 ಸಾಲು ಅಡಕೆ ಅಥವಾ ತೆಂಗಿನ ಮರಗಳ ನಡುವೆ ಅಂದರೆ ಈಗ 2.7 ಮೀಟರ್ ಅಥವಾ 2.7 ಮೀಟರ್ ಆಗ್ಬೋದು, ಅದರಲ್ಲಿ 90 ಘನ ಸೆಂಟಿಮೀಟರ್ ಸೆಂಟಿಮೀಟರ್ ಅಂದರೆ 90 ಸೆಂಟಿಮೀಟರ್ ಆಗಲ್ಲ ಉದ್ದ ಆಳ ಆಳ ಈ ಒಂದು ಅಳತೆಯ ಗುಣಿಗಳನ್ನು ನಾವು ತೆಗೆದು ಅವುಗಳ ಮೇಲ್ಮಣ್ಣನ್ನು ಸಪ್ರೇಟಾಗಿ ಇಟ್ಕೊಂಡು ಅದರ ಜೊತೆ 25 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ಮಿಶ್ರಣ ಮಾಡಿ ಆ ಗುಣಿಗಳನ್ನು ತುಂಬಿಸ್ಬೇಕು. ಸುಮಾರು 6 ತಿಂಗಳು ಈ ಸಸಿ ಮಡಿಯಲ್ಲಿ ಬೆಳೆದಿರ್ತಕ್ಕಂಥ ಸಸಿಗಳನ್ನು 6 ತಿಂಗಳು ತುಂಬಿರ್ತಕ್ಕಂಥ ಸಸಿಗಳನ್ನು ನಾವು ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಿ ಆಧಾರವನ್ನು ಒದಗಿಸ್ಬೇಕಾಗತ್ತೆ. ಗಿಡವು ಹೊಸ ಬೇರು ಬರೋವರೆಗೆ 2 ದಿನಕ್ಕೊಮ್ಮೆ ಅಂದ್ರೆ 2 ದಿನಕ್ಕೊಂದ್ಸಾರಿ ನಾವು ದಿನ ಬಿಟ್ಟು ದಿನ ನೀರು ಕೊಟ್ಟು ನಾವು ಗಿಡಗಳನ್ನ ಆರೈಕೆ ಮಾಡಬೇಕಾಗುತ್ತೆ. 6 ತಿಂಗಳು ವಯಸ್ಸಿನ ಸಸಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ನೀರಾವರಿಯನ್ನು ಕೂಡ ನಾವು ಕೊಡಲೇಬೇಕಾಗುತ್ತೆ. 2 ದಿನಕ್ಕೊಂದ್ಸಾರಿ ನಾವು ನೀರಾವರಿಯನ್ನು ಕೊಡಬೇಕು. ಆನಂತರ ನೀರಾವರಿ ಕ್ರಮವನ್ನು ನಾವು ಯಾವ ರೀತಿ ಅನುಸರಿಸಬೇಕಾಗುತ್ತೆ? ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗುತ್ತೆ? ಈಗ ಬೇಸಿಗೆ ಸಮಯದಲ್ಲಿ ಕೋಕೋ ಗಿಡಗಳಿಗೆ ನಾವು ನೀರನ್ನ ಕೊಡಲೇಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಸಮಯಗಳಲ್ಲಿ 2 ಸಮನಾದ ಕಂತುಗಳಲ್ಲಿ ಒದಗಿಸ್ಬೇಕು. ನಾನು ಆಲ್ರೆಡಿ ನಿಮಗೆ ಮೊದಲೇ ನಾನು ತಿಳಿಸಿದಂಗೆ ಎಷ್ಟು ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಡಬೇಕು ಅದನ್ನು 2 ಕಂತುಗಳಲ್ಲಿ ನಾವು ಈ ಕೊಕ್ಕೋಗೆ ಕೊಡಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕಾಗುತ್ತೆ. ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಸುಮಾರು 45 ಸೆಂಟಿಮೀಟರ್ ದೂರ ಗಿಡದಿಂದ ದೂರ ವೃತ್ತಾಕಾರದಲ್ಲಿ 15 ಸೆಂಟಿಮೀಟರ್ ಆಳದಲ್ಲಿ ಹಾಕಿ ನಾವು ಮುಚ್ಚಬೇಕು, ಮಣ್ಣು ಹಾಕ್ಬೇಕು. ಹಾಕ್ಬಿಟ್ಟು ಆನಂತರ ನಾವು ನೀರು ಹಾಯಿಸೋದ್ರಿಂದ ಈಗ ಅದು ಕರಗಿ ಈ ಒಂದು ಪೋಷಕಾಂಶಗಳಿರುತ್ತೆ, ಇದು ಗಿಡಗಳಿಗೆ ದೊರೆತು ಗಿಡ ಉತ್ತಮವಾಗಿ ಬೆಳೆಯುತ್ತೆ. ಆನಂತರ ನಾವು ಗಿಡಗಳನ್ನು ಅಡಕವಾಗಿ ಬೆಳೆಯೋದಕ್ಕೆ ಸೌರು ಬೇಕಾಗತ್ತೆ? ಹೌದು, ಇದು ಒಂದು ಪ್ರಮುಖವಾದಂಥ ಒಂದು ಪ್ರಕ್ರಿಯೆ. ಈಗ ಇದನ್ನು ಗಿಡ ಸೌರು ಅಂತೀವಿ. ಕೋಕೋದಲ್ಲಿ 2 ಅಂತಸ್ತುಗಳ ಸರಣಿಯಲ್ಲಿ ಬೆಳೀತೇವೆ. ಸಸ್ಯಗಳು ನೇರವಾದ ಬೆಳವಣಿಗೆ ಏನಿರುತ್ತಲ್ಲ, ಇದು ಮಧ್ಯದ ಕಾಂಡ ಇರುತ್ತಲ್ಲ, ಅದನ್ನು ನಾವು ಚುಪಾನ್ ಅಂತ ಕರೀತಾರೆ. ಈಗ ನೇರ ಬೆಳವಣಿಗೆಯ 4-5 ಪಕ್ಕದ ಟೊಂಗೆಗಳಿರುವ ಜಾರ್ಕೆಟ್, ಅದನ್ನ ಜಾರ್ಕೆಟ್ ಅಂದ್ರೆ 4-5 ಟೊಂಗೆಗಳು ಎಲ್ಲಿ ಸೇರ್ತವೆ ಆ ಒಂದು ಪ್ಲೇಸ್ ಅನ್ನು ನಾವು ಜಾರ್ಕೆಟ್ ಅಂತ ಕರಿತೀವಿ. ಅದು 1.5 ಮೀಟರ್ ಎತ್ತರ ಬೆಳೆದಾಗ ಗಿಡದ ಅಂದರವು ಕೊಯ್ಲು ಮತ್ತು ಇತರ ಕೆಲಸಗಳಿಗೆ ಅನುಕೂಲವಾಗುವ ಎತ್ತರದಲ್ಲಿ ರಚಿಸಲ್ಪಟ್ಟಂತಾಗುತ್ತೆ. 1.5 ಮೀಟರ್ ಎತ್ತರದಲ್ಲಿ ಆ ಒಂದು ಜಾರ್ಕೆಟ್ ಬರೋ ಹಾಗೆ ನೋಡ್ಕೋಬೇಕಾಗುತ್ತೆ ನಾವು. ಇನ್ನು ಕಾಲಕಾಲಕ್ಕೆ ಚುಪಾನ್ ಬೆಳವಣಿಗೆ ಕತ್ತರಿಸಬೇಕು. ಗಿಡಗಳ ಎತ್ತರವನ್ನು ನಿಯಂತ್ರಿಸುವುದು ತುಂಬ ಉತ್ತಮ. ಈಗ ಮೊದಲನೇ ಜಾರ್ಕೆಟ್ ಏನಿರುತ್ತೆ ಅದು ನೆಲದಿಂದ ಕಡಿಮೆ ಎತ್ತರದಲ್ಲಿ ಬೆಳೆದಿದ್ದರೆ ಇನ್ನೊಂದು ಜಾರ್ಕೆಟ್ ಬೆಳೆಯಲು ನಾವು ಅವಕಾಶ ಮಾಡಿಕೊಡ್ಬೋದು. ಈಗ ಸಾಮಾನ್ಯವಾಗಿ 3-5 ಟೊಂಗೆಗಳು ಪ್ರತಿ ಜಾರ್ಕೆಟ್ನಲ್ಲಿ ಇರ್ತವೆ. ಈಗ 5ಕ್ಕಿಂತ ಹೆಚ್ಚು ಟೊಂಗೆಗಳೇನಾದ್ರು ಬಂದಾಗ ಈ ಬಲಹೀನ ಆದ ಇರ್ತವಲ್ಲ ವೀಕ್ ಇರತಕ್ಕಂಥ ಟೊಂಗೆಗಳನ್ನು ಕತ್ತರಿಸಿ ತೆಗೆಯಬೇಕಾಗುತ್ತೆ. ಇದೊಂದು ಪ್ರಮುಖವಾದಂಥ ಅಂಶ. ಜೊತೆಗೆ ನಾವು ಈ ಕೋಕೋ ಬೆಳೆಯನ್ನು ನೋಡಿದಾಗ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತೆರೆಗಿರ್ತವೆ, ಕೆಂಪು ಬಣ್ಣಕ್ಕೆಲ್ಲ ತೆರೆಗಿಬಿಟ್ಟು ಉದುರುತ್ತಾ ಇರ್ತವೆ, ಅವುಗಳನ್ನು ಯಾವ ರೀತಿ ಒಪ್ಪ ಮಾಡಬೇಕಾಗುತ್ತೆ? ಈಗ ಗಿಡವು ಬೇರು ಬಿಡ್ತಕ್ಕಂಥ ಹಂತದಲ್ಲಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನಾವು ಗಿಡಗಳ ಸುತ್ತಲೂ ಮಣ್ಣಿನ ತೇವಾಂಶವನ್ನು ಕಾಪಾಡತಕ್ಕಂಥದ್ದು ತುಂಬ ಮುಖ್ಯ. ಈ ಒಂದು ಸಂದರ್ಭದಲ್ಲಿ ಏನು ಈ ಗಿಡದಿಂದ ಎಲೆಗಳು ಉದುರುತ್ತವಲ್ಲ, ಈ ಒಣದ ಎಲೆಗಳು, ಇದನ್ನೇ ಬಳಸ್ಕೊಂಡು ನಾವು ಅದಕ್ಕೆ ಒದಕೆಯನ್ನಾಗಿ ಮಾಡೋದ್ರಿಂದ ನಾವು ಉಷ್ಣಾಂಶವನ್ನು ನಿಯಂತ್ರಿಸ್ಬೋದು, ತೇವಾಂಶವನ್ನು ಕನ್ಸರ್ವ್ ಮಾಡ್ಬೋದು, ಹಾಗೂ ಕಳೆ ಬರೋದನ್ನು ಸಹ ನಿಯಂತ್ರಿಸ್ಬೋದು. ಈ ಒಂದು 3 ಪ್ರಮುಖವಾದ ಉಪಯೋಗಗಳಿಂದ ನಾವು ಗಿಡಗಳಿಗೆ ಒದಕೆ ಒದಿಸೋದು ತುಂಬ ಅನಿವಾರ್ಯ. ಇನ್ನು ಈ ಸಸ್ಯ ಸಂರಕ್ಷಣೆ ಬಂದರೆ ಯಾವ್ಯಾವ ಕೀಟಗಳು ರೋಗಗಳು ಬರ್ತವೆ ಅಂತೀರಿ? ಪ್ರಮುಖವಾಗಿ ಕಾಂಡ ಕೊರೆಯುವ ಹುಳು, ಇದರಲ್ಲಿ ಕೆಂಪು ಮರಿ ಹುಳುಗಳು ಬರ್ತವೆ. ಟೊಂಗೆ ಮತ್ತು ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಒಳಗೆ ಸೇರಿಕೊಂಡು ತಿನ್ನಕ್ಕೆ ಶುರು ಮಾಡ್ತವೆ. ಕಾಂಡದ ಮೇಲೆ ದುಂಡು, ರಂಧ್ರ ಮತ್ತು ರಂಧ್ರದಿಂದ ಇಕ್ಕೆ ಹೊರಬರಕ್ಕೆ ಶುರು ಆಗುತ್ತೆ. ಈ ಒಂದು ಇಕ್ಕೆ ಹೊರಬಂದಿರೋದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಕಾಂಡ ಕೊರೆಯುವ ಹುಳುಗಳು ಅವಳಿ ಅಂತ. ಮತ್ತು ಇನ್ನೊಂದು ಹಿಟ್ಟು ತಿಗಣೆ ಇರ್ತದೆ, ಇದು ಬಿಳಿ ಹಿಟ್ಟಿನಂತಹ ತಿಗಣೆಗಳು, ಎಳೆದಾದ ರೆಂಬೆಗಳು, ಹೂವಿನ ಮೊಗ್ಗಿರ್ಬೋದು, ಹೂಗಳು ಮತ್ತು ಕಾಯಿಗಳಿಂದ ರಸ ಇರಕ್ಕೆ ಶುರು ಮಾಡ್ತವೆ. ಅಂದರೆ ಮೀಲಿ ಬಗ್ಸ್ ಅಂತೀವಲ್ಲ, ರಸ ಇರಕ್ಕೆ ಶುರು ಮಾಡ್ತವೆ. ಬಾಧೆಗೊಳಗಾದಂಥ ಭಾಗಗಳು ಕ್ರಮೇಣ ಒಣಗಕ್ಕೆ ಶುರು ಆಗುತ್ತೆ ರಸ ಇರೋದ್ರಿಂದ. ಇನ್ನು ಎಲೆ ತಿನ್ನುವ ಹುಳು ಅಂತ ಒಂದು ಕೀಟ ಇದೆ, ಇದು ಮರಿ ಹುಳುಗಳು ಎಲೆಗಳನ್ನು ತಿಂದು ಹಾಳು ಮಾಡ್ತವೆ. ಎಲೆಗಳ ಮೇಲೆ ದೊಡ್ಡ ದೊಡ್ಡ ರಂಧ್ರಗಳನ್ನು ಮಾಡಿ ಅವು ಒಂದಾಗಿ ವಿಕಾರವಾಗಿ ಕಾಣಕ್ಕೆ ಶುರು ಆಗುತ್ತೆ. ಎಲೆಗಳು ದೊಡ್ಡ ದೊಡ್ಡ ರಂಧ್ರಗಳಾಗಿ ಕ್ರಮೇಣ ಟೊಂಗಗಳು ಒಣಗಕ್ಕೆ ಶುರು ಆಗುತ್ತೆ. ಯಾಕಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಿದೆ ಇದು ತೊಂದರೆ ಆಗೋದ್ರಿಂದ ಈ ರೀತಿ ಟೊಂಗೆಗಳು ಒಣಗೋದಕ್ಕೆ ಪ್ರಾರಂಭ ಮಾಡ್ತವೆ. ಇವೆಲ್ಲ ಕೀಟಗಳನ್ನು ಈಗ ಕಾಂಡ ಕೊರೆಯುವಳು ಇರ್ಬೋದು, ಇಟ್ಟು ತಿಗಣೆ ಇರ್ಬೋದು, ಅಥವಾ ಎಲೆ ತಿನ್ನುವಳು, ಇವು 3 ಕೀಟಗಳನ್ನು ನಾವು ನಾಶ ಮಾಡಬೇಕು ಅಂತಂದರೆ ಕೀಟಕ್ಕೆ ತುತ್ತಾದಂಥ ರೆಂಬೆ ಕಾಂಡಗಳನ್ನು ನಾವು ಕತ್ತರಿಸಿ ತೆಗಿಬೇಕು. ಹೌದು. ಇದರ ಜೊತೆಗೆ 1.7 ಮಿಲಿ ಡೈಮಿಥಿಯೋಟ್ 30 EC ಅಥವಾ 2 ml ಫಿನಾಲ್ಪಾಸ್ 25 EC ಇದನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಇವು 3 ಕೀಟಗಳನ್ನು ನಾವು ಹತೋಟಿಯನ್ನು ಮಾಡ್ಬೋದು. ಇದರ ಜೊತೆಗೆ ಕೆಲವು ರೋಗಗಳು ಸಹ ಈ ಒಂದು ಬೆಳೆಗೆ ಬರುತ್ತೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಕಪ್ಪು ಕಾಯಿ ರೋಗ, ಇದು ಕಾಯಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆ ಕಂಡು ಬರ್ತದೆ. ಇವು ಕಾಯಿಗಳ ಮೇಲೆಲ್ಲ ಆವರಿಸಿ ಕಾಯಿ ಒಣಗಕ್ಕೆ ಶುರು ಆಗುತ್ತೆ, ಅಥವಾ ಕೊಳೆಯಕ್ಕೂ ಸ್ಟಾರ್ಟ್ ಆಗುತ್ತೆ. ಒಳಗಿನ ಬೀಜಗಳು ಕಪ್ಪು ಬಣ್ಣಕ್ಕೆ ತಿರುಗ್ಬೋದು. ಈಗ ಯೂಸುವಲ್ ಏನಿರುತ್ತೆ ಅದು ಬಿಳಿ ಬಣ್ಣದ ಇರುತ್ತದೆ, ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂದ್ರೆ ಕ್ವಾಲಿಟಿ ಅಫೆಕ್ಟ್ ಆಗೋ ಚಾನ್ಸ್, ಮಾರುಕಟ್ಟೆ ಮೌಲ್ಯ ಕಡಿಮೆ ಆಗ್ಬಿಡುತ್ತೆ. ಹೌದು. ಇನ್ನು ಇದ್ದಲು ಕೊಳೆ ರೋಗ ಮತ್ತೆ ಸೊರಗ ರೋಗನೂ ಬರ್ತದೆ. ಈ ಎಲೆ ಆಗೋ ಕಾಯಿಗಳಲ್ಲಿ ಕಪ್ಪು ಬೆಳವಣಿಗೆ ಕಂಡು ಬಂದು ಒಣಗಕ್ಕೆ ಶುರು ಆಗ್ತದೆ. ಬೇರುಗಳು ಕಪ್ಪಾಗಿ ಸಂಪೂರ್ಣ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತದೆ. ಇನ್ನೊಂದು ಪಿಂಕ್ ರೋಗ ಅಂತಿದೆ, ಎಲೆ ಆಗೋ ಕಾಂಡಗಳ ಮೇಲೆ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ಈ ಒಂದು ಪಿಂಕ್ ರೋಗ ಇರ್ಬೋದು, ಇದ್ದಲು ಕೊಳೆ ರೋಗ ಇರ್ಬೋದು, ಕಪ್ಪು ಕಾಯಿ ಕೊಳೆ ರೋಗ, ಇದು ಯಾವುದೇ ರೋಗಗಳ ಒಂದು ಬಾಧೆ ಕಂಡು ಬಂದಲ್ಲಿ 1% ಬೋರ್ಣ ದ್ರಾವಣವನ್ನು ಸಿಂಪರಣೆ ಮಾಡ್ಬೋದು, ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡನ್ನು ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು. ವಿಶೇಷವಾಗಿ ಮಳೆಗಾಲದಲ್ಲೇ ಹೆಚ್ಚು ಬರೋದ್ರಿಂದ ಹೌದು ಬೋರ್ಡೋ ದ್ರಾವಣವನ್ನು ನಾವು ಮುಂಜಾಗ್ರತೆಯಾಗಿ ಸಿಂಪರಣೆ ಮಾಡ್ಬೋದು. ಇವು ತೋಟದ ಬೆಳೆಗಳಾದ್ರಿಂದ ಗಿಡಗಳ ಹತ್ತಿರವಾಗಿ ಬೆಳೆದಿರ್ತಕ್ಕಂಥ ನಾವು ಬೋರ್ಡೋ ದ್ರಾವಣವನ್ನು ಉಪಯೋಗಿಸ್ಬೋದು. ಈಗ ಕೋಕೋ ಗಿಡಗಳನ್ನು ನಾವು 6 ತಿಂಗಳಿಗೆ ನಾಟಿ ಮಾಡ್ಕೊಳ್ತೀವಿ, ಆನಂತರ ಇವು ಎಷ್ಟು ವರ್ಷಕ್ಕೆ ಇಳುವರಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ ಅಂತೀರಿ? ಈ ಕೋಕೋ ಗಿಡಗಳು ನಾಟಿ ಮಾಡಿದ 2 ವರ್ಷ ಕೋಕೋ ಗಿಡಗಳಲ್ಲಿ ಹೂ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಎರಡು ವರ್ಷಕ್ಕೆ. ಕಾಯಿಗಳ ಪೂರ್ತಿ ಬೆಳವಣಿಗೆ ಹೊಂದಲು ಸುಮಾರು 5-6 ತಿಂಗಳು ಬೇಕಾಗುತ್ತೆ. ಎರಡು ವರ್ಷಕ್ಕೆ ಬಿಟ್ಟಮೇಲೆ 5-6 ತಿಂಗಳು ನಮಗೆ ಕಾಯಿ ಬೆಳೆಯೋದಕ್ಕೆ ಬೇಕಾಗುತ್ತೆ. ಪ್ರತಿ ಕಾಯಿಯಲ್ಲಿ 25-45 ಬೀಜಗಳಿರ್ತವೆ. ಈ ಬೀಜಗಳನ್ನೇ ನಾವು ಒಣಗಿಸಿ ಚಾಕ್ಲೇಟ್ ಮಾಡಲು ಉಪಯೋಗಿಸೋದು. ಇದೇ ಪ್ರಮುಖವಾದಂಥ ಒಂದು ಅಂಶ ಇದರಲ್ಲಿ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಟು ಜನವರಿ ಮತ್ತು ಏಪ್ರಿಲ್ ಇಂದ ಜೂನ್ ಸಮಯಗಳಲ್ಲಿ ಎರಡು ಪ್ರಧಾನ ಬೆಳೆಗಳನ್ನು ನಾವು ಪಡೆಯಬಹುದು. ವರ್ಷಕ್ಕೆ ಎರಡು ಸರಿ ನಾವು ಕಟಾವು ಮಾಡ್ಬೋದು. ಎಲ್ಲ ಕಾಯಿಗಳು ಒಂದೇ ಸಮಯದಲ್ಲಿ ಹಣ್ಣಾಗದೇ ಇರೋದ್ರಿಂದ 5-7 ದಿನಗಳಿಗೊಮ್ಮೆ ಅವುಗಳನ್ನು ಕೊಯ್ಲು ಮಾಡಬೇಕಾಗುತ್ತೆ. ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳನ್ನು ಹೊಂದಿರುವ ಟೊಂಗೆಗಳಿಗೆ ಹಾನಿಯಾಗದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದರೆ ಅವು ಮುಂದಿನ ಬೆಳೆಗೆ ಅವು ಮುಖ್ಯವಾಗಿರುತ್ತವೆ. ಹೂಗಳು ಹೌದು. ಮತ್ತು ಕೊಯ್ಲು ಮಾಡುವಾಗ ರೋಗಬಾಧಿತ ಇಲಿ ಮತ್ತು ಅಳಿಲುಗಳಿಂದ ಹಾನಿಗೊಳ್ಳದಂಥ ಕಾಯಿಗಳನ್ನು ಬೇರ್ಪಡಿಸಬೇಕಾಗುತ್ತೆ. ಪ್ರತ್ಯೇಕವಾಗಿ ಇಟ್ಕೋಬೇಕು. ಕಾಯಿಗಳನ್ನು ಕಟಾವು ಮಾಡಿ ತಂದ ಮೇಲೆ ಅವುಗಳನ್ನು ಅಡ್ಡವಾಗಿ ಕತ್ತರಿಸಿ ಬೀಜಗಳನ್ನು ಹೊರತೆಗಿಬೇಕು. ಈ ಕಾರ್ಯವನ್ನು ಕೊಯ್ಲು ಮಾಡಿದ ನಂತರ ಸುಮಾರು 2-3 ದಿನಗಳೊಳಗೆ ಮಾಡಬೇಕು. ಜಾಸ್ತಿ ಇಟ್ಕೋಬಾರ್ದು ಅದನ್ನ. 2-3 ದಿನದೊಳಗೆ ನಾವು ಆ ಕಾಯನ್ನು ಕಟ್ ಮಾಡಿ ಅದರಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ನಂತರ ಸುಮಾರು ಈ ಒಂದು ಅಂತರ ಬೆಳೆಗಾಗಿ ಬೆಳೆದಂಥ ಈ ಕೋಕೋ ತೋಟದಿಂದ ಪ್ರತಿ ಹೆಕ್ಟರ್ಗೆ ನಾವು ವರ್ಷ ಒಂದಕ್ಕೆ ಸುಮಾರು 6 ಕ್ವಿಂಟಲ್ ಒಣ ಕೋಕೋ ಬೀಜಗಳನ್ನು ಪಡೆಯಬಹುದು. ಓಹೋ, 6 ಕ್ವಿಂಟಲ್ ಒಂದು ಹೆಕ್ಟೇರ್ ಅಂದರೆ 2.5 ಎಕರೆಗೆ ಅಂದರೆ ಪ್ರತಿ ಗಿಡದಿಂದ ನಾವು ಸರಾಸರಿ 2 ಕೆಜಿ ಒಣ ಬೀಜಗಳನ್ನ ನಾವು ಪಡೆಯಬಹುದು. ಅಂದರೆ ಈ ಒಣ ಬೀಜಗಳನ್ನೇ ನಾವು ಮಾರಾಟ ಮಾಡುವ ರೈತ ಬಾಂಧವರು. ಈ ಒಣ ಬೀಜಗಳನ್ನು ಈಗ ಚಾಕ್ಲೇಟ್ ಕಂಪನಿಗಳೇನಿದೆ ಅವರು ಪ್ರೊಕ್ಯೂರ್ ಮಾಡಿ ಅಥವಾ ಅದನ್ನು ಪರ್ಚೇಸ್ ಮಾಡಿ ಕೊಂಡುಕೊಂಡು ನಂತರ ಅವು ಸಂಸ್ಕರಿಸಿ ಅವರು ಚಾಕ್ಲೇಟ್ಗಳನ್ನಾಗಿ ತಯಾರಿಸ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೋಕೋ ಬೆಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೇವರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9886602770. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886602770. ತುಂಬ ಸಂತೋಷ ಡಾಕ್ಟರ್ ದೇವರಾಜ್ ಅವರೇ. ತಾವಿದೋರ್ಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೋಕೋ ಬೆಳೆ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಯಿಂದ 29,000 ರೂಪಾಯಿ, ಅರೇಬಿಕಾ ಚೆರಿ 15,600 ರೂಪಾಯಿಯಿಂದ 17,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಯಿಂದ 23,000 ರೂಪಾಯಿ, ರೋಬಸ್ಟಾ ಚೆರಿ 12,150 ರೂಪಾಯಿಯಿಂದ 13,100 ರೂಪಾಯಿ. ಮಾರುಕಟ್ಟೆ ಧಾರಣೆಯನ್ನು ಕೇಳಿದ್ರಿ. ಇನ್ನು ನಾಳಿನ ಕೃಷಿರಂಗದಲ್ಲಿ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ನಿಯಂತ್ರಣ ಕುರಿತು ಡಾಕ್ಟರ್ ಲಿಂಗರಾಜ್ ದೊಡ್ಡಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೊಡಗು ಜಿಲ್ಲಾ ಬುಡಕಟ್ಟು ಕಾರ್ಮಿಕರ ಸಂಘ ಮತ್ತು ಗೋಣಿಕೊಪ್ಪ ಕಾಫಿ ತೋಟಗಳ ಕಾರ್ಮಿಕರ ಯೂನಿಯನ್ ಇವರ ಕೂಡುಕೂಟಲಿ ವಿಶ್ವ ಕಾರ್ಮಿಕರ ದಿನಾಚರಣೆನ ಇಂದು ಆಚರಿಸಲಾಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣಾವು ಈ ಜಂಬರ್ನ ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕರೇ ದೇಶದ ಶಕ್ತಿ. ಒಂದು ದೇಶ ಯಶಸ್ಸು ಸಾಧಿಸಕೊರೆ ಅಲ್ಲಿ ಅವರ ಪಾತ್ರ ಮುಖ್ಯ ಆದದ್ದು. ಸರ್ಕಾರ ಕೊಡುವ ಎಲ್ಲ ಉಪಯೋಗನ ಬಳಸ್ಕೊಳ್ಳೋ ಕೂತಾವು ಹೇಳ್ದು. ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಮತ್ತು ಕೊಡಗು ಗೌಡ ಯುವ ವೇದಿಕೆ ಇವರ ಕೂಡುಕೂಟಲಿ ಎರಡನೇ ವರ್ಷದ ಗೌಡ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿನ ಉದ್ಘಾಟನಾ ಚಂಬರ 3 ಹೊತ್ತಾರೆ 10 ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿ ನಡೆದಿದೆ. ಮಾರ್ಚ್ 21 ಏಪ್ರಿಲ್ 4 ನಡೆದ 10ನೇ ತರಗತಿ ಪರೀಕ್ಷೆ 1 ಫಲಿತಾಂಶ ನಾಳೆ ಹೊತ್ತಾರೆ 11 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯನ ಮಂಡಳಿನಲ್ಲಿ ಸಚಿವರು ಬಿಡುಗಡೆ ಮಾಡುವೆ. ಹಾಗೆ ಇದನ್ನು ಕಾರ್ ರಿಸಲ್ಟ್ ಜಾಲತಾಣದಲ್ಲಿ 12 ಮೇಲೆ ನೋಡಕ ತಳಿ ಪ್ರಕಟಣೆ ತಿಳಿಸೋಳು. ರಾಜೀವ್ ಗಾಂಧಿ ವಸತಿ ನಿಗಮ, ಕೊಡಗು ಜಿಲ್ಲಾ ಪಂಚಾಯತ್, ಮಡಿಕೇರಿ ತಾಲೂಕು ಪಂಚಾಯತ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ 8 ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಬಸವ ವಸತಿ ಯೋಜನೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಶಾಸಕರಾದ ಡಾ ಮಂತರ್ಗೌಡ ಅವು ಕಾಮಗಾರಿ ಆದೇಶ ಪತ್ರನ ವಿತರಿಸುವ ಕಾರ್ಯಭಾರ ನಾಳೆ ಹೊತ್ತಾರೆ 10 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಜಂಬರ ನಾಳೆ ಹೊತ್ತಾರೆ 11 ಗಾಂಧಿ ಭವನದಲ್ಲಿ ನಡೆದಿದೆ. ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ಒಟ್ಟು 3 ಹಂತಗಳಲ್ಲಿ ನಡೆದಿದೆ. 5-17 ಗಣತಿದಾರರು ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆ ತಕೊಂಡ್ವೆ. 19-21 ಮತಗಟ್ಟೆ ಪ್ರವೇಶವಾರು ವಿಶೇಷ ಶಿಬಿರಲ್ಲಿ ಸಮೀಕ್ಷೆ ಕೈಗೊಂಡವೆ. 19-23 ಆನ್ಲೈನ್ ಸಮೀಕ್ಷೆ ನಡೆದಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ತಿಳಿಸೋಳು. ಕನ್ನಡ ಸಾಹಿತ್ಯ ಪರಿಷತ್ ಮೂರ್ನಾಡು ಹೋಬಳಿ ಘಟಕದ ವತಿಯಿಂದ 12-21 ಮೂರ್ನಾಡಲ್ಲಿ ಮಕ್ಕಳ ಪುಕ್ಕಟೆ ಚಿಂತನ ಚಲನೆ ಶಿಬಿರ ನಡೆದಿದೆ. ಅಂದೇ ಹೊತ್ತಾರೆ 9:30 ಮಧ್ಯಾಹ್ನ 1 ಶಿಬಿರ ನಡೆದಿದೆ. ಕನ್ನಡದ ಮಹತ್ವನ ಹೇಳಿಕೊಡಲಾದೆ, ಹಾಗೆ ಕನ್ನಡ ಓದಿಕೆ ಬರೆಯಕ್ಕೆ ಪದಗಳ ಜೋಡಣೆ ಸೇರಿದಂಗೆ ಇನ್ನಿತರ ಚಟುವಟಿಕೆಗಳನ್ನ ಹೇಳಿಕೊಟ್ಟಲ್ಲಿ ಆಯೋಜನೆ ಮಾಡುವ ತಿಳಿಸೋಳು. ಬಸವಣ್ಣನವರ ಜಯಂತಿ ಆಚರಿಸಿದು ಮಾತ್ರ ಅಲ್ಲ, ಅವರ ಆದರ್ಶಗಳನ್ನು ಜೀವನದಲ್ಲಿ ಪಾಲಿಸೋಕ್ಕೂ, ಜಾತಿ ಭೇದ ಇಲ್ಲದೆ ನಾವೆಲ್ಲ ಒಂದು ತೆಳುವ ಮನೋಭಾವನ ರೂಢಿಸಿಕೊಳ್ಳಕ್ಕೂ ತಿಳಿ ಶಾಸಕರಾದ ಡಾ ಮಂತರ್ಗೌಡ ಅವರು ಹೇಳಿಳು. ಅವು ಸೋಮರಪೇಟೆಯಲ್ಲಿರುವ ಬಸವೇಶ್ವರ ವೃತ್ತದಲ್ಲಿ ಆಯೋಜನೆ ಮಾಡಿದ ಬೇರೆ ಬೇರೆ ಸಂಘಟನೆಗಳ ಕೂಡುಕೂಟಲ್ಲಿ 892 ಜಯಂತಿದ ಪ್ರಯುಕ್ತ ಹೂ ಹಾಕಿ ಪುಷ್ಪನಮನ ಸಲ್ಲಿಸಿ ಮಾತಾಡಿ, ವಿಶ್ವಲಿ ಸುರುಣ ಭಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಡಿಪಾಯ ಹಾಕಿದವು ಬಸವಣ್ಣನವುತ ಹೇಳಿದು. ಕೊಡಗಿನ ಎಲ್ಲ ಕಡೆಗಳಲ್ಲಿ ಈಗ ಕ್ರೀಡಾ ಹಬ್ಬ ಆಗಿದ್ದು ಕ್ರೀಡಾಕೂಟದ ಒಗ್ಗಟ್ಟು ಮತ್ತು ಏಳಿಗೆಗೆ ಸಹಕಾರಿಯಾದೆ ತಿಳಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವು ಹೇಳಲು. ಅವು ಅರಮೇರಿಲಿ ಬಾಳೆಕುಟ್ಟಿರ ಕುಟುಂಬಸ್ಥರು ಆಯೋಜನೆ ಮಾಡಿದ ಕ್ರೀಡಾಕೂಟದಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತಾಡಿ, ಕ್ರೀಡೆ ಕೇವಲ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಸದೃಢಕ್ಕೆ ಸಹಾಯ ಆದೆ, ಎಲ್ಲರೂ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾಡನ ಒಗ್ಗಟ್ಟಿಗಾಗಿ ದುಡಿಯಕೂತ ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಶ್ರೀ ಭಗೀರಥ ಜಯಂತಿ ಜಂಬರ 4 ಹೊತ್ತಾರೆ 11 ಗಾಂಧಿಭವನದಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೆ ಕೊಡಗು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಬಿಜಿಎಸ್ ಮತ್ತು ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಇವರ ಕೂಡುಕೂಟಲಿ 13-15 ಕುಶಾಲನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯ ಮಟ್ಟದ ಸೀನಿಯರ್ ಪುರುಷರ ಕಬಡ್ಡಿ ಚಾಂಪಿಯನ್ಶಿಪ್ ನಡೆದಿದೆ. ಇದಕ್ಕೆ ಕೊಡಗು ಸೀನಿಯರ್ ಕಬಡ್ಡಿ ತಂಡಕ್ಕೆ ಆಯ್ಕೆ 4 ಹೊತ್ತರೆ 10 ಕುಶಾಲನಗರದ ಜ್ಞಾನಭಾರತಿ ಆಟದ ಬಾಣೆಯಲ್ಲಿ ನಡೆದಿದೆ. ಭಾಗವಹಿಸಿಕೆ ಆಸಕ್ತಿ ಇರುವ ಆಟಗಾರರು ಎಲ್ಲ ದಾಖಲೆಗಳೊಟ್ಟಿಗೆ ಹಾಜರಾಗು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಅಪ್ರತಿಮ 2019 ಬ್ಯಾಚ್ನ ಅವಿರತ 2025 ಘಟಿಕೋತ್ಸವ ಜಂಬರ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕಾಲೇಜಿನ ಸಭಾಭವನದಲ್ಲಿ ನಡೆಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಭಗವಾನ್ ಅವರು ಮಾತಾಡಿ, ಈ ತರದ ಕ್ಷಣಗ ವಿದ್ಯಾರ್ಥಿಗಳಿಗಿಂತ ಅವರ ಹಿತ್ತವಕ್ಕೆ ಖುಷಿ ಕೊಡುವ ದಿನ. ಪದವಿ ಪ್ರಮಾಣ ಪತ್ರ ಪಡ್ಕೊಡೋದ್ರೊಟ್ಟಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಮುಖ್ಯ. ವೈದ್ಯ ವೃತ್ತಿ ತೆರೆದು ಕೇವಲ ಪದವಿಯಲ್ಲ, ಬದ್ಧತೆ ಹಾಗೆ ನಿಷ್ಠೆ ಹೊಂದಿರುವ ಕ್ಷೇತ್ರ ತಾವು ಹೇಳಿದು. ಮಡಿಕೇರಿನ ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಿವಂಗತ ಸಿವಿ ಶಂಕರ್ ಸ್ವಾಮಿ ನೆನಪಿಗಾಗಿ ಜನರಲ್ ತಿಮ್ಮಯ್ಯ ಆಟದ ಬಾಡಿ ನಡೆಸ್ತಾ ಇದ್ದ 31ನೇ ವರ್ಷದ ಪುಕ್ಕಟೆ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಾಕಿ ಪಂದ್ಯಾಟನೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ಗೆದ್ದ ತಂಡಗಳಿಗೆ ಇಂದು ನಡೆದ ಆಕೇರ್ ಜಂಬರ್ಲಿ ಇನಾಮನ ವಿತರಿಸಲಾಯಿತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ಈ ಹೆದ್ದಾರ ಯೋಜನೆಕ್ಕೆ ಪೋಂಡ್ಯನ ಭೂಮಿರ ಸುಮಾರು 9% ಅಚ್ಚಕ್ಕೆ ಇಕ್ಕಾಕಲೆ ಕಟ್ಟಿತ್ತು. ಈ ನಾಲ್ ಪತ್ತತ್ರ ರೋಡ್ ಶ್ರೀರಂಗಪಟ್ಟಣ ಪಕ್ಕತ್ರ ಪಶ್ಚಿಮ ವಾಹಿನಿಂದ ಶುರುವಾಯಿತು. ಕೊಡಗು ಜಿಲ್ಲೆರ ಕುಶಾಲ್ ನಗರ ಹತ್ರ ಗುಡ್ಡೆ ಹೊಸೂರಕ್ಕೆ ಆಕೇರಿ ಆಪ. ಕುಶಾಲ್ ನಗರ ತುಂಜ ಮೈಸೂರರ ಪ್ರಯಾಣ ಅವಧಿ 1.5 ಗಂಟೆ ಕತ್ತನೆ ಉಳಿಯೋ ಸಾಧ್ಯತೆ ಉಂಟು. ಈ ಯೋಜನೆಗೆ ಒಟ್ಟು 4,129 ಕೋಟಿ ರೂಪಾಯಿ ಖರ್ಚು ಆಪ ಸಾಧ್ಯತೆ ಉಂಟು. ಕರ್ನಾಟಕ ಶಾಲಾ ಪರೀಕ್ಷೆ ಪಿಂಜ ಮೌಲ್ಯಮಾಪನ ಮಂಡಳಿ ನಡೆತನ SSLC ಪರೀಕ್ಷೆಯ ಫಲಿತಾಂಶ ನಾಳೆ ಪ್ರಕಟ ಆಪ. ವಿದ್ಯಾರ್ಥಿಯ kseab.karnataka.gov.in ವೆಬ್ಸೈಟ್ ಫಲಿತಾಂಶ ನೋಟಲು. ಕೊಡಗು ಜಿಲ್ಲೆಯಲ್ಲಿ ಇದಕ್ಕ ಅಕ್ಕಾಕ ಮಳೆ ಕಾತು ಶುರುವಾಯಿತು. ಅವರ ಕಾತು ನುಂಡು ಕರೆಂಟ್ರ ಸಮಸ್ಯೆ ಇಂಜಿತ್ತು. ವಿದ್ಯುತ್ ಅವಘಡ ಆಪನದ ಸಾಧ್ಯತೆ ಉಂಟು. ಸಾರ್ವಜನಿಕಂಗ ಏದೇ ತರತ್ರ ವಿದ್ಯುತ್ ಜಾಲತರ ತಂತಿ ಪಿಂಜ ಕಂಬ ಕಂಡಲ್ಲಿ ಐಂಗಳೇ ಕ್ರಮ ಹೊಡ್ತವತ್ತೆ. ಅಕ್ಕಲೇ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಹತ್ರ ದೂರವಾಣಿ ಸಂಖ್ಯೆಗೆ ತಂಗಡ ದೂರನ ಉಡುವನಕ್ಕೆ ಕಟ್ಟಂಡಿತ್ತು. ಗ್ರಾಹಕಂಗ ಫೋನ್ ಕಿಟ್ಟತ ಪೋಚೆಂಗಿ ವಾಟ್ಸಪ್ರ ಮೂಲಕ ಫೋಟೋ ಸಂದೇಶ ಆಯ್ಕೊಲು. ಕೊಡಗು ಜಿಲ್ಲೆಯ ಸಹಾಯವಾಣಿ ಸಂಖ್ಯೆ